ತತ್ವವು ಕೇವಲ ಚೈತನ್ಯ ಮಾತ್ರವಾಗಿ ಸೃಷ್ಟಿಯ ದೃಷ್ಟಿಯಲ್ಲಿ ಆ ಚೈತನ್ಯವನ್ನು ಸೃಷ್ಟಿಕರ್ತ ಎಂದು ಸಂಬೋಧಿಸಲಾಗುತ್ತದೆ. ಸೃಷ್ಟಿಯ ದೃಷ್ಟಿಯಿಂದ ಗೋಡೆಯ ದೃಷ್ಟಿಯಿಂದ ಹೊರಗೆ, ಗೋಡೆಯ ದೃಷ್ಟಿಯಿಂದ ಒಳಗೆ, ಗೋಡೆ ಇಲ್ಲದೆ ಹೊರಗೆ ಹೊರಗೂ ಇಲ್ಲ ಒಳಗೂ ಇಲ್ಲ. ನಂದಿಂದವರೆಗೂ ಯಾವುದೇ ನಾವು ಗೊತ್ತಾಗದವರು ಹೇಗೆ ಗೋಡೆಯ ದೃಷ್ಟಿಯಿಂದ ಹೊರಗೆ ಒಳಗೆ ಎನ್ನುವ ಭಾವಗಳೇ ವಿನಃ ಗೋಡೆ ಎನ್ನುವ ಉಪಾಧಿ ಇಲ್ಲದೆ ಹೋದ್ರೆ ಹೊರಗು ಅನ್ನೋದು ಇಲ್ಲ ಒಳಗನ್ನೋದಿಲ್ಲ. ಹಾಗೆಯೇ ಕೇವಲ ಚೈತನ್ಯವೇ ಆದಂತಹ ತತ್ವವನ್ನ ಸೃಷ್ಟಿಯ ದೃಷ್ಟಿಯಿಂದ ಸೃಷ್ಟಿಕರ್ತ, ಈಶ್ವರ, ಸರ್ವಜ್ಞ, ಸರ್ವಕ್ತ ಎಟ್ಸೆಟ್ರಾ ಎಟ್ಸೆಟ್ರಾ. ಆ ಸೃಷ್ಟಿಯ ಒಂದು ಭಾಗವಾದ ಜೀವಾತ್ಮ, ಶರೀರ ಸಹಿತವಾದ ಜೀವಾತ್ಮ, ಮನಸ್ಸು ಬುದ್ಧಿ ಸುಖ ದುಃಖ ರಾಗದ್ವೇಷ ಸಹಿತವಾದ ಜೀವಾತ್ಮ, ಇಂದ್ರಿಯ ಸಹಿತವಾದ ಜೀವಾತ್ಮ, ಕಡೆಗೆ ಸೃಷ್ಟಿಯ ದೃಷ್ಟಿಯಿಂದ ಪರಮೇಶ್ವರ, ಪರಮಾತ್ಮ, ಸರ್ವಜ್ಞ, ಸರ್ವಶಕ್ತ. ಈ ಕಡೆಗೆ ಶರೀರ ದೃಷ್ಟಿಯಿಂದ, ಮನಸ್ಸು ಬುದ್ಧಿಗಳ ದೃಷ್ಟಿಯಿಂದ ಜೀವಾತ್ಮ. ಪ್ರಶ್ನೆ ಉದ್ಭವಿಸುತ್ತದೆ, ಕೇವಲ ನಿರಾಕಾರ ನಿರ್ಗುಣ ಚೈತನ್ಯವೇ ಆಗಿದ್ದರೂ ಈ ಶರೀರ ನಾನು ಅನ್ನುವಂಥ ಭಾವ ಇವನಿಗೆ ಯಾಕೆ ಮೂಡಿತು? ಚೈತನ್ಯ ಆತ್ಮನು ನಿಜವಾಗಿಯೂ ಶರೀರವನ್ನು ಪಡೆದು ಜೀವಾತ್ಮನಾಗಿದ್ದಾನ? ಹೌದು ಅಂದಕ್ಕಾಗುವುದಿಲ್ಲ. ಶರೀರ ಕ್ಷಣಭಂಗುರ, ಯಾವಾಗ ಇದ್ರ ನಾಶ ಗೊತ್ತಿಲ್ಲ. ಇಂತಹ ಶರೀರವು ಆತ್ಮನು ಶರೀರವೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಆತ್ಮನು ಕೂಡ ಕ್ಷಣಿಕ, ಶರೀರ ಎಷ್ಟು ಕ್ಷಣಿಕವೋ ಆತ್ಮನು ಕೂಡ ಅಷ್ಟು ಕ್ಷಣಿಕ ಅಂತ ಸಿದ್ಧಾಂತ. ಹಾಗಾದ್ರೆ ಏನಾಗಿದೆ? ಚೈತನ್ಯ, ಶಾಶ್ವತವಾದ ಚೈತನ್ಯ, ನಿತ್ಯ ಚೈತನ್ಯ, ಶರೀರ ಮನಸ್ಸು ಬುದ್ಧಿಗಳೆಲ್ಲ ಜಡ, ನಮಗೆ ಈ ಕ್ಷಣ ಜಡವಾದ ಶರೀರವು ಚೈತನ್ಯ ಅನ್ನಿಸ್ತದೆ. ಆತ್ಮ ಎಕ್ಕಡೋ ಬಂದಿರ್ತೀರಿ ನೀವು? ಗೊತ್ತೇ ಇಲ್ಲ ಅದು ಎಲ್ಲತ್ತೆ, ನಮಗೆ ಏನು ಗೊತ್ತು? ಈ ಶರೀರ ಮಾತ್ರ ಗೊತ್ತಿಲ್ಲ ನಮ್ಗೆ ಇನ್ನ. ಹಾಗಾದ್ರೆ ಏನಾಗಿದೆ ಇಲ್ಲಿ? ಒಂದು ಟೆಕ್ನಿಕಲ್ ಡಿಸ್ಕಷನ್, ಬುದ್ಧೌ ಅಂತಃಕರಣ ಅನ್ನೋದು ಒಂದಿದೆ. ಅದು ಒಳಗಿದೆಯೋ ಹೊರಗಿದೆಯೋ ಮೇಲಿದೆಯೋ ಕೆಳಗಿದೆಯೋ ಪ್ರಶ್ನೆ ಅಲ್ಲ. ಅಂತಃಕರಣ ಬುದ್ಧೌ ಒಂದು ಆಕಾಶದಂತಿರುವ ಆಕಾಶದಂತೆ ಇರುವ ನಿರಾಕಾರವಾದ ಪರಿಶುದ್ಧವಾದ ಕೇವಲ ಸತ್ವಭರಿತವಾದ ಉಪಕರಣವಲ್ಲದ ಉಪಕರಣ, ವಸ್ತು ಅಲ್ಲದ ವಸ್ತು, ಪದಾರ್ಥವಲ್ಲದ ಪದಾರ್ಥ, ಅದರ ಹೆಸರು ಅಂತಃಕರಣ. ಮತ್ತೆ ನನ್ನ ಅಂತಃಕರಣ, ನಿನ್ನ ಅಂತಃಕರಣ, ಭಗವಂತನ ಅಂತಃಕರಣ ಅಂತ ನಾವು ಮಾಡಿದ್ವಿ ಅಂದರೆ ಅದರ ಶುದ್ಧತೆ, ಅದರ ಪವಿತ್ರತೆ ಹೊರಟೇ. ಇಂಥ ಒಂದು ಅಂತಃಕರಣ. ಈ ಅಂತಃಕರಣದಲ್ಲಿ ಚಿತ್ತ ಛಾಯಾ ಚೈತನ್ಯದ ಪ್ರತಿಬಿಂಬ ಒಡಮೂಡುತ್ತದೆ. ಛಾಯಾ ಪ್ರತಿಬಿಂಬ ನೆರಳು, ಅಲ್ಲಿ ಛಾಯಾ ಅನ್ನೋ ಶಬ್ದ ನೆರಳು ಅಂತ ಪ್ರಯೋಗಿಸಿದ್ರು ಕೂಡ ಪ್ರತಿಬಿಂಬ ಅನ್ನೋ ಶಬ್ದವನ್ನು ನೀವು ಬರ್ಕೊಂಡ್ರೆ ಮುಂದೆ ವಿಷಯಗಳು ಚೆನ್ನಾಗುತ್ತೆ. ಬುದ್ಧವು ಈ ಅಂತಃಕರಣದಲ್ಲಿ ಆವೇಶತಃ ಪ್ರವೇಶಿಸಿದೆ, ಒಡಮೂಡಿದೆ, ಒಡಮೂಡಿದಂತೆ ಒಡಮೂಡಿದೆ. ಏಕೆಂದರೆ ಆ ಉಪಕರಣವು ಕೂಡ ಅದು ಒಂದು ಅಂತ್ಯನೆ. ಕನಸಿನ ಕನ್ನಡಿಯಲ್ಲಿ ನನ್ನ ಮುಖ ಒಡಗೂಡಿದೆ. ಕನ್ನಡಿ ಸತ್ಯನ ಮುಖ ಒಡಗೂಡಿ ಸತ್ಯನ ಅರ್ಥ ಆಯ್ತಾರೆ. ಕನಸಿನ ಕನ್ನಡಿಯಲ್ಲಿ ನನ್ನ ಮುಖ ಪ್ರತಿಫಲಿಸಿದಂತೆ, ಪ್ರತಿಬಿಂಬ ಒಡಮೂಡಿದಂತೆ. ಆಯ್ತು, ಒಡಮೂಡ್ತಿ ಅಂತಃಕರಣದಲ್ಲಿ ಪ್ರತಿಬಿಂಬ ಒಡಬಹುದು. ಅದರ ಬೆಳಕು ಎದುರು ಬೆಳಕು, ಆ ಪ್ರತಿಬಿಂಬದ ಬೆಳಕು. ಅದಕ್ಕೆ ಬೆಳಕಿದೆಯಾ? ಯಾ ಪ್ರತಿಬಿಂಬಕ್ಕೆ ಬೆಳಕಿದೆಯಾ? ಇಲ್ಲ ಅಂತಲೋ ಇದೆ ಅಂತ. ನಾ ಪ್ರತಿಬಿಂಬಕ್ಕೆ ಬೆಳಕರ ಅಂತ. ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಆ ಪ್ರತಿಬಿಂಬ ಬೆಳಕದನ ಇಲ್ಲ. ನಾವೆಲ್ಲಿ ಚೈತನ್ಯದ ಪ್ರತಿಬಿಂಬ, ಚೈತನ್ಯದ ಪ್ರತಿಬಿಂಬ, ಆ ಪ್ರತಿಬಿಂಬಕ್ಕೆ ಬೆಳಕದನ ಇಲ್ಲ. ಹಾಗೆ ಮುಂದಿನ ಶಬ್ದ ಭಾನಂ, ಮುಂದಿನ ಶಬ್ದ ಯಾವುದು? ಭಾನಂ ಬೆಳಕು. ಯಾವುದ್ರ ಬೆಳಕು? ಛಾಯಾ ಬೆಳಕು. ಅಂತಃಕರಣದಲ್ಲಿ ಪ್ರವೇಶಿಸಿದಂತಹ ಚೈತನ್ಯ ಛಾಯೆಯ ಬೆಳಕು. ಆ ಬೆಳಕು ಎರಡು ಥರ ಲಭ್ಯ ಇದೆ. ಆ ಬೆಳಕು ಎರಡು ಥರ ಲಭ್ಯ. ಏಕ ಅಹಂಕೃತಿ, ಒಂದನ್ನ ಅಹಂಕಾರವೆಂತಲೂ, ಇನ್ನೊಂದನ್ನ ಮನಸ್ಸು ಎಂತಲು. ಅಲ್ಲಿ ಪ್ರಯೋಗ ಮಾಡಿ ಶಬ್ದ ಅಂತಃಕರಣ. ನಿಮಗೆ ಮೊದಲನೇ ಅಂತಃಕರಣ, ಎರಡನೇ ಅಂತಃಕರಣ ಕನ್ಫ್ಯೂಷನ್ ಆಗಬಾರದು ಅಂತೇಳಿ ಮೊದಲಿನ ಅಂತಃಕರಣವನ್ನು ಶಾಂತ ಶುದ್ಧ ಆಕಾಶದಂತಿರುವಂತಹ ಸ್ಫಟಿಕದಂತಿರುವಂತಹ ಅದು ಅಂತಃಕರಣ. ಇದೇನು ನಾವು ತೋರಿಸ್ತಾ ಇದ್ದೀವಿ? ವೃತ್ತಿ ಸಹಿತವಾದಂತಹ ಮನಸ್ಸು. ಇದರೊಳಗೆ ಬುದ್ಧಿನೂ ಬಂತು, ಚಿತ್ತನೂ ಬಂತು. ಕ್ಲಿಯರ್ ಆಯ್ತಾ? ಚಿತ್ತ ಛಾಯಾ ಬುದ್ಧೌ ಆವೇಶತಃ ಭಾನಂ ಬೆಳಕು, ಛಾಯೆಯ ಬೆಳಕು ದ್ವಿಧ ಎರಡಾಗಿ ತೋರುತ್ತದೆ. ಏಕ ಅಹಂಕೃತಿ ಅಹಂಕಾರ, ಅನ್ಯ ಅಂತಃಕರಣ ರೂಪಿಣಿ. ಏನು ಅಹಂಕಾರ? ಮುಂದೆ ಕರ್ತ ಭೋಕ್ತ, ನೋಡುವವನು, ಹೋಗುವವನು, ಬರುವವನು, ಎಚ್ಚರಾದವನು, ಮಲಗಿದವನು, ನಿದ್ರಿಸುವವನು, ಕನಸು ಕಾಣುವವನು ಇತ್ಯಾದಿ ಇತ್ಯಾದಿಗಳಾಗಿ ಮೆರೆಯುವವನೇನಿದ್ದಾನಲ್ವೋ ಅವನೇ ಅಹಂಕಾರದಿಂದ. ಅನ್ಯಸ್ಯಾದ ಅಂತಃಕರಣ ರೂಪಿಣಿ. ಏನು ಅಂತಃಕರಣ ರೂಪಿಣಿ? ರಾಗ ದ್ವೇಷ ಇಷ್ಟ ಅನಿಷ್ಟ, ಪ್ರಾಣಿಗಳು ಪಕ್ಷಿಗಳು ಮಿತ್ರರು ಬಂಧುಗಳು ನಾಮಗಳು ರೂಪಗಳು ಇವೆಲ್ಲವುಗಳ ಆಕಾರಗಳು ಏನು ನಮ್ಮಲ್ಲಿ ಒಡಮೂಡ್ತಾ ಪ್ರವಾಹ ಆಗ್ತಾ ಇರ್ತದೆ ಅದನ್ನು ಇಲ್ಲಿಯವರು ಅಂತಃಕರಣ ರೂಪಿಣಿ ಅಂತ ಕರೆದಿದ್ದಾರೆ. ಅದು ವೃತ್ತಿಗಳ ಪ್ರವಾಹ. ನಾವು ವೃತ್ತಿಗಳ ಪ್ರವಾಹಕ್ಕೆ ಏನು ಕರಿತೀವಿ? ಮನಸ್ಸು ಆಗಿಬಿಡ್ತೀವಿ. ವ್ಯವಹಾರ ಪ್ರಾರಂಭ ಆಗಲಿಕ್ಕೆ ಏನು ಬೇಕು? ಎರಡು ಬೇಕು. ಒಂದು ಮನಸ್ಸು ಬೇಕು, ಆಮೇಲೆ ಹೋಗಿ ಮಾಡೋ ಬೇಕು ಕರ್ತ. ಸಿಕ್ಕರಲ್ಲಿ ಈಗ ಲೌಕಿಕ ವ್ಯವಹಾರ ಸ್ಟಾರ್ಟ್. ಏನು ಹೋಗೋದು, ಬರೋದು, ಕುಡೋದು, ಹೇಳೋದು, ತಿನ್ನೋದು, ಉಣ್ಣೋದು, ಮಲಗೋದು, ಕಣ್ತೆಗೋದು, ಕಣ್ಮುಚ್ಚೋದು ಎಲ್ಲ ಸ್ಟಾರ್ಟ್. ಯಾಕೆ ಏನು ಬೇಕೋ ಸಿಕ್ಬಿಟ್ಟು ನಮಗೆ. ಏಕ ಅಹಂಕೃತಿಗೆ ಅನ್ಯಸ್ಯಾತ ಅಂತಃಕರಣ ರೂಪಿ. ನಿರಾಕಾರವಾದ ತತ್ವವನ್ನು ನಾ ಈಗ ಆಕಾರ ಸಹಿತವಾಗಿ ತಿಳಿಸ್ಬೇಕಂತಂದ್ರೆ ಎಷ್ಟು ದೊಡ್ಡ ಸರ್ಕಸ್ ಅದು ಗೊತ್ತು? ಇದು ನೋಡು, ಇದು ಅಂತಃಕರಣ ಅಂತ ಕಪ್ಪದ ಕೇಳಿಬಿಡ್ತಕ್ಕ ಅದು ಕಪ್ಪಿಲ್ಲ ಅದು ಬಿಳಿ. ಅದಕ್ಕೆ ನಾವು ಉದಾಹರಣೆ ಯಾವ್ದು ಗೊತ್ತೆ? ಆಕಾಶ. ಈಗ ಇದನ್ನ ಆಕಾಶ ಅಂತ ಹೇಳ್ಬೋದು. ಅದು ಆಕಾಶದಂತಿರುವಂತ ಅಂತಃಕರಣ ಅಂತ. ಆದರೂ ನಿಮ್ಮ ಸಮಾಧಾನಕ್ಕೆ ಒಂದು ಇಲ್ಲಿ ಬ್ಲರ್ಡ್ ಲೈನ್ ಇರುತ್ತೆ. ಅದು ನಮ್ಮನೆ ತೇಡ ಅದು ಹೇಳಿದ ಮತ್ತೆ ಕೇಳಂಗಿಲ್ಲ. ಬಿಡುವ ಪ್ರತಿಬಿಂಬ. ಯಾವುದರ ಪ್ರತಿಬಿಂಬ? ಚೈತನ್ಯದ ಪ್ರತಿಬಿಂಬ. ಇದೇನಿದು? ಚೈತನ್ಯ. ಈ ಚೈತನ್ಯದ ಪ್ರತಿಬಿಂಬ ಇದರ ಮೂರ್ತಿ. ಇದರೊಳಗೆ ಈ ಚೈತನ್ಯ ಪ್ರತಿಬಿಂಬ ಮೂಡಿದಾಗ ಈ ಪ್ರತಿಬಿಂಬದ ಬೆಳಕು ಅಹಂಕೃತಿ ಅನ್ಯ ಏನದು ಮನಸ್ಸು. ವೃತ್ತಿಗಳ ವೃತ್ತಿಗಳ ಪ್ರವಾಹ ಉಂಟು. ವೃತ್ತಿಗಳ ಪ್ರವಾಹ ಅಹಂಕೃತಿ ವೃತ್ತಿಗಳ ಪ್ರವಾಹ. ಈ ವೃತ್ತಿಗಳ ಪ್ರವಾಹ ಏನು ಕರಿತೀವಿ ನೀವು? ಏನಿದು ಅಹಂಕೃತಿ? ಕರ್ತ, ಭೋಕ್ತ, ಸುಖಿ, ದುಃಖಿ ಇತ್ಯಾದಿ. ಮನಸ್ಸು ವೃತ್ತಿಗಳ ಪ್ರವಾಹ, ಮತ್ತು ಅಹಂಕಾರ ಕರ್ತ ಮುಕ್ತ. ಮುಂದಿನ ಶ್ಲೋಕ ಇನ್ನೊಂದಿದೆ, ಛಾಯಾಹಂಕಾರೈಕ್ಯಂ ಛಾಯಾಹಂಕಾರೈಕ್ಯಂ ತಪ್ತಾಯ ಪಿಂಡವನ್ಮತಂ ತಪ್ತಾಯ ಪಿಂಡವನ್ಮತಂ ತದಹಂಕಾರ ತಾದಾತ್ಮ್ಯಾತ್ ತದಹಂಕಾರ ತಾದಾತ್ಮ್ಯಾತ್ ದೇಹಶ್ಚೇತನ ಕಾಮದಾ ದೇಹಶ್ಚೇತನ ಕಾಮದಾ ಛಾಯಾಹಂಕಾರೈಕ್ಯಂ ಛಾಯಾಹಂಕಾರೈಕ್ಯಂ ತಪ್ತಾಯ ಪಿಂಡವನ್ಮತಂ ತಪ್ತಾಯ ಪಿಂಡವನ್ಮತಂ ತದಹಂಕಾರ ತಾದಾತ್ಮ್ಯಾತ್ ತದಹಂಕಾರ ತಾದಾತ್ಮ್ಯಾತ್ ದೇಹಶ್ಚೇತನ ಕಾಮದಾ ದೇಹಶ್ಚೇತನ ಕಾಮದಾ. ಈ ಛಾಯಾ ಮತ್ತು ಅಹಂಕಾರ, ಅಲ್ಲಿ ನೋಡಿ ಚಿತ್ರ ನೋಡಿ, ಛಾಯಾ ಯಾವ ಛಾಯಾ ಇದ್ರೊಳಗೆ ಅಹಂಕಾರ ಇಲ್ಲೇನು ಮೂಡಿದೆ ನೋಡಿ, ಈ ಛಾಯಾ ಇದು ಸಪ್ತಶುದ್ಧ ಅಂತಃಕರಣ. ಏನ್ ಕೇಳ್ಕೊತೀರಿ ಇದು ನೋಡಿ, ಇದು ಅಲ್ಲಿ ಅಂತಃಕರಣ ಮೊದಲನೇ ಅಂತಃಕರಣ, ಇದು ಸಪ್ತಶುದ್ಧ ಅಂತಃಕರಣ. ಇಲ್ಲಿ ಇದ್ರದ್ದು ಏನು ಪ್ರತಿಬಿಂಬ ಮೂಡ್ತಲ್ಲ ಅದು ಛಾಯಾ. ಏನ್ ಹೇಳ್ತೀರಿ, ಛಾಯಾ ಅಹಂಕಾರ ಯೋಗ ಛಾಯ ನೋಡಿ ಚಿತ್ರ ನೋಡಿ, ಛಾಯಾ ಅಹಂಕಾರ ಯೋಗ ಐಕ್ಯಂ. ಇವು ಎರಡು ಒಂದಾಗಿವೆಲ್ಲ, ಯಾವೆರಡು ಒಂದಾಗಿವೆ ಈ ಎರಡು ಅಂತ ಅಂದ್ಕೊಳ್ಳಿ. ಇವು ಎರಡು ಒಂದು ಪ್ರಶ್ನೆ ಇಲ್ಲ, ಈಗ ಇದು ಮತ್ತು ಈ ಛಾಯ, ಈ ಛಾಯ ಮತ್ತು ಇದರ ಅಹಂಕಾರ, ಇವು ಎರಡು ಏನು ಒಂದಾಗಿ ಅಂದರೆ ಇವು ಐಕ್ಯ ಹೇಗಿದೆ ಅಂದರೆ ತಪ್ತ ಅಯಪ್ಪಿಂಡವತ್ತು ಚಂಡಗಳ ರಾಶಿಯಲ್ಲಿ ನೀವು ಯಾವಾಗ ಮೂಸೆ ಇರ್ತೀರಿ, ಆ ಮೂಸೆ ಯಾವ ಯಾವ ಯಾವ ಆಕಾರದಲ್ಲಿರ್ತದೆ, ಮೂಸೆ ಒಂದು ಆಕಾರ ಇದು ಮೂಸೆ ಅಂತ ಬರುತ್ತೆ, ಇದು ಮೂಸೆ ಇದ್ರ ಬಂಗಾರ ಕರಗಿಸ್ತಾರೆ ಆಯ್ತಾ. ಈಗ ಈ ಬಂಗಾರ ತುಂಡು ಹಾಕಿ ನೀವಿಲ್ಲಿ ಬೆಂಕಿ ಒಳಗಿರ್ತೀರಿ, ಇಟ್ಟ 400 ಫ್ಯಾರನ್ಹೀಟ್ಗೆ ಅದೇನಾಗ್ತದೆ ಯಾವ ರೂಪ ತೋರಿಸ್ತದೆ, ಬಂಗಾರ ಅಲ್ರಿ ಮೂಸೆ ಎಷ್ಟು ಕೆಂಪಾಗ್ತದೆ, ಬೆಂಕಿ ಬೇರೆ ಅದು ಬೇರೆ ಅಂತ ಕಾಣದೇ ಇಲ್ಲ ನಮಗೆ, ಎಕ್ಸಾಕ್ಟ್ಲಿ ಆ ಥರ ಆಗಿದೆ ನೋಡ್ರಿ ಪ್ರತಿಬಿಂಬ ಮತ್ತು ಅಹಂಕಾರ. ತಪ್ತ ಅಯಪ್ಪಿಂಡವತ್ ಮತಂ, ಈ ಅಹಂಕಾರ ಇದು ವಾಸ್ತವಿಕವಾಗಿ ಚೈತನ್ಯ ಆತ್ಮ, ಚೈತನ್ಯ ಆತ್ಮ ಅದು ಅಹಂಕಾರ ಹಾಗೇ ಇಲ್ಲ. ನಾ ಮೊದಲನ್ನು ಹೇಳ್ತಾ ಇದ್ದೇನೆ ಅಂತೆ ಅಂತೆ ಅಂತೆ ಅಂತೆ ಗೊತ್ತಾಗಲಿಲ್ಲ, ಹೇಗಿದೆ ಹಾಗೇ ಇದೆ. ಬೆಂಕಿಯಲ್ಲಿ ನೀರನ್ನು ಕಾಯಿಸುವಾಗ ಬೆಂಕಿಯ ಸಾಮೀಪ್ಯ ಮಾತ್ರ ಸಾಕು ನೀರು ಕಾಯಲಿಕ್ಕೆ, ಆ ತಣ್ಣಗಾದ ನೀರು ಅದು ಈಗ ಹೆಸರಾಗಿದೆ. ಈಗ ಬೆಂಕಿ ಹೋಗಿ ನೀರೊಳಗೆ ಕೂತ್ಕೊಂತ, ಬೆಂಕಿಯ ಶಾಖ ಹೋಗಿ ಕೂತ್ಕೊಂತ, ಬೆಂಕಿನೂ ಹೋಗಿಲ್ಲ ಶಾಖನೂ ಹೋಗಿಲ್ಲ, ಬೆಂಕಿ ಬೆಂಕಿಯ ಶಾಖ ಇವರಲ್ಲೇ ಇದೆ. ಸಾಮೀಪ್ಯದಲ್ಲಿ ನೀರಿನಾಗಿದೆ ಬಿಸಿಯ, ಅದನ್ನೇ ಜಗ ಮತ್ತು ಚೈತನ್ಯ ಶಬ್ದದಿಂದ ಈಗ ಪರಿವರ್ತಿಸ್ಕೋ. ಅಗ್ನಿ ಚೈತನ್ಯ, ನೀರು ಜಡ. ಚೈತನ್ಯ ಮಾತ್ರವಾದ ಅಗ್ನಿ ತನ್ನನ್ನು ತಾನು ಏನನ್ನೂ ಕಳ್ಕೊಳ್ಳದೆ, ಸೌದೆ ಕಳ್ಕೊಂಡಿರ್ಬೇಕು, ಗ್ಯಾಸ್ ಕಳ್ಕೊಂಡಿರ್ಬೇಕು, ಬೆಂಕಿ ಏನೇನು ಕಳ್ಕೊಂಡಿದ್ದೇನೆ, ನೀರು ಕಾಯ್ತಾ ಕಾಯ್ತಾ ಇದ್ದಂತೆ ಬೆಂಕಿ ಉರಿತಾ ಇದ್ದ ಸಣ್ಣ ಕೋಸೋದನ್ ತಾನೆ ಇಲ್ಲ. ತನ್ನಲ್ಲಿ ತಾನು ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ನೀರು ಬಿಸಿ ಆಗಲಿಕ್ಕೆ ಹೇಗೆ ಅವಕಾಶ ಮಾಡಿಕೊಡ್ತೋ, ಕೇವಲ ಚೈತನ್ಯ ಆತ್ಮ ತನ್ನಲ್ಲಿ ತಾನು ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಪ್ರತಿಬಿಂಬದ ಮೂಲಕವಾಗಿ ಅಹಂಕಾರವು ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅಂತಃಕರಣವು ಜಡ, ಪ್ರತಿಬಿಂಬವೂ ಜಡ. ಸೂರ್ಯನ ದೃಷ್ಟಿಯಿಂದ ಕೊಡದಲ್ಲಿರುವಂತಹ ಘಟದಲ್ಲಿರುವಂತಹ ಸೂರ್ಯನ ಪ್ರತಿಬಿಂಬ, ಸೂರ್ಯನ ದೃಷ್ಟಿಯಿಂದ ಚೈತನ್ಯವೋ ಜಡವೋ? ಸೂರ್ಯನ ದೃಷ್ಟಿಯಿಂದ ಜಡ. ಯಾವುದು ಯಾವುದನ್ನು ಅವಲಂಬಿಸುತ್ತದೆ ಅದು ಯಾವತ್ತಿಗೂ ಜಡ. ಅರ್ಥಾಗಲಿಲ್ಲ? ಸೊ ಈಗ ಅದು ಅವಲಂಬಿಸಿದೆ. ಆದ್ದರಿಂದ ನೀರು ಜಡ, ಹೇಗೋ ಆ ನೀರಿನಲ್ಲಿಯ ಪ್ರತಿಬಿಂಬವು ಕೂಡ ಜಡ, ಹಾಗೆ ಇಲ್ಲಿ ಕೂಡ ಚೈತನ್ಯದ ಪ್ರತಿಬಿಂಬ ಛಾಯಾ ಅದು ಅಹಂಕಾರದಲ್ಲಿ ಒಂದಾಗಿಬಿಟ್ಟಿದೆ. ಹೇಗೆ ಒಂದಾಯ್ತ್ರಿ ಅಂತ ನೀವು ಕೇಳ್ತೀರಿ. ಅದಕ್ಕೆ ನಾವು ಉದಾಹರಣೆ ಸಹಿತ ಹೇಳ್ತೀರಿ. ಏನಂತ ಹೇಳ್ತೀವಿ? ತಪ್ತ ಅಯಪಿಂಡವತ್. ಅವರು ಅಯಹ ಅಂತ ಶಬ್ದ ಕೊಡ, ಅಯಹ ಅಂದ್ರೆ ಕಬ್ಬಿಣ, ಅಯಸ್ ಕಬ್ಬಿಣ. ಎಂತಹ ಕಬ್ಬಿಣ? ಕಾದ ಕಬ್ಬಿಣ, ನಿಗಿ ನಿಗಿ ನಿಗಿ ನಿಗಿ ಕಾದ ಕಬ್ಬಿಣ. ಕಬ್ಬಿಣ ಸ್ವಭಾವದಿಂದ ಜಡವೋ ಚೈತನ್ಯ? ಆದ್ರೆ ಈಗೇನಾಗಿದೆ? ಆ ಚೈತನ್ಯ ಎಲ್ಲಿಂದ ಬಂತು? ಹೇಗೆ ಬೆಂಕಿಯ ಚೈತನ್ಯ ಬಂದು ಅದ್ರ ಜೊತೆ ಕೂಡ್ಕೊಂತು, ಕುಡ್ಕೊಂಡಂತೆ ಕುಡ್ಕೊಂತು ವಾಸ್ತವಿಕವಾಗಿದೆ. ಆದ್ರೇನು ಬೆಂಕಿಯ ಸಾಮೀಪ್ಯ ಅಷ್ಟೇ, ಬೆಂಕಿಯ ಸಾಮೀಪ್ಯ ಮಾತ್ರ ಇದೆ ಅಲ್ಲಿ. ಬೆಂಕಿ ಹೋಗಿ ಕಬ್ಬಿಣದೊಳಗೆ ಬೆರೀಲಿಲ್ಲ, ಕಬ್ಬಿಣ ಹೋಗಿ ಬೆಂಕಿಯೊಳಗೆ ಬೆರೆತುಕೊಳ್ಳಿಲ್ಲ. ಬರೀ ಸಾಮೀಪ್ಯದಲ್ಲೇ ಜಡವಾದ ಕಬ್ಬಿಣ ಏನಾಗ್ಬಿಡ್ತೀಗ? ಹಾಗೆ ಚೈತನ್ಯದ ಸಾಮೀಪ್ಯದಲ್ಲಿ ಜಡವಾದ ಅಹಂಕಾರ ಏನಾಗ್ಬಿಡ್ತು? ಅಪ್ಪ ನಾವೆಲ್ಲ ಏನಾಗ್ಬಿಟ್ವಿ ಈಗ? ಮೊದಲೇನಿದ್ವಿ ಚೈತನ್ಯವೇ. ಶರೀರ ಮನಸ್ಸು ಮನಸ್ಸು ಆದಿಗಳಲ್ಲಿ ನಾವು ಒಂದಾಗದೆ ಇರುವ ಪೂರ್ವದಲ್ಲಿಯೂ ಚೈತನ್ಯವೇ. ಆದರೆ ನಮಗೂ ಗೊತ್ತಿಲ್ಲ, ನಮ್ಮ ಅಜ್ಞಾನಿಗಳು, ನಮಗಿಷ್ಟು ಮಾತ್ರ ಗೊತ್ತು. ಏನು? ಕಾಲಿಗೆ ಚುಚ್ಚಿದ್ರೆ ನೋವಾಗ್ತದೆ. ಯಾರಿಗೆ? ನನಗೆ ನೋವಾಗ್ತದೆ. ಯಾರ ಬೈದ್ರೆ ನನಗೆ ಅವಮಾನ ಆಗ್ತದೆ. ಯಾರಿಗೆ? ನನಗೆ ಅವಮಾನ ಆಗ್ತದೆ. ನನ್ನ ವಾಚನ ಕಳ್ಕೊಂಡ್ರೆ ದುಃಖ ಆಗ್ತದೆ. ಯಾರಿಗೆ? ನನಗೆ ದುಃಖ ಆಗ್ತದೆ. ನನ್ನ ಆಭರಣವನ್ನು ಕಳೆದು ಕಿತ್ಕೊಂಡು ಹೋದ್ರೆ ನೋವಾಗ್ತದೆ, ದುಃಖ ಆಗ್ತದೆ. ಯಾರಿಗೆ? ನನಗೆ ದುಃಖ ಆಗ್ತದೆ. ಈ ದುಃಖಿ ನಾನು, ಈ ಕಳ್ಕೊಂಡ ನಾನು, ಈ ಪಡ್ಕೊಂಡ ನಾನು, ಈ ಸುಖಿ ನಾನು, ಈ ಕರ್ತ ನಾನು, ಇವನು ಈಗ ಸತ್ಯ ಆಗ್ಬಿಟ್ನೋ ಇಲ್ಲೋ? ಇವನು ಸ್ಟೋರಿ ಪ್ರಾ ಆರಂಭ ಇದೆ. ನೆಕ್ಸ್ಟ್ ಸ್ಟೆಪ್ ಏನಿರ್ಬೋದು ಹೇಳ್ರಿ? ಇನ್ನು ಶರೀರ ಒಂದಾಗಿಲ್ಲ ಅವ, ಅವ ಈಗ ಕರ್ತಾ ಭೋಗ್ತಾ ಇದ್ದಾನಷ್ಟೇ. ಯಾವ ನಾನು ಕೇವಲ ಶುದ್ಧ ಚೈತನ್ಯ ಆತ್ಮನೇ ಆಗಿದ್ದೇನೋ ಆ ನಾನು ಅಜ್ಞಾನ ಕಾರಣವಾಗಿ ಇಲ್ಲೊಂದು ಗೆರಿ ಹಾಕೊಳ್ಳಿ. ಆ ಗೆರಿ ಅರ್ಥ ಏನು ಅಂತ ತೋರಿಸ್ತೇನೆ ನಿಮಗೆ. ಏನು ಗೆರಿ ಅರ್ಥ? ಅಜ್ಞಾನ ಕಾರಣವಾಗಿ ನನ್ನ ಪ್ರತಿಬಿಂಬ ಇಲ್ಲಿ ಮೂಡಿತ್ತು, ನನಗೆ ಪ್ರತಿಬಿಂಬ ಅನ್ನಿಸ್ಲೇ ಇಲ್ಲ, ಅದು ನನಗೇನಿಸ್ಬಿಡ್ತು ಅಂತಃಕರಣಸ್ಥ. ಅಂತಃಕರಣಸ್ಥ ಇದು ನನಗೆ ಇದು ಪ್ರತಿಬಿಂಬ, ಇದು ಅಜ್ಞಾನದಿಂದಾಗಿ ನನ್ನದೇ ಆದ ಪ್ರತಿಬಿಂಬ. ನಮಗೆ ಯಾರಿಗೂ ಇದು ಪ್ರತಿಬಿಂಬ ಅಂತ ಅನಿಸ್ತಾನೇ ಇಲ್ಲ. ಏನನಿಸ್ತಾ ಇದೆ? ನಾವು ಅಂತಃಕರಣಸ್ಥ, ನಾನು ಅಂತಃಕರಣಸ್ಥ, ನನಗೆ ಅಹಂಕಾರ ಇದ್ದರಿಂದಾಗಿ, ಈ ಅಹಂಕಾರದಲ್ಲಿ ಒಂದಾಗಿದ್ದರಿಂದಾಗಿ ಕರ್ತಾಗುತ್ತೆ. ಈ ಕರ್ತ ಭೋಕ್ತಾ ಏನೀಗ ಒಂದಾಗ್ಯಾನ? ಯಾವ ಜೊತೆ? ಛಾಯಾ ಜೊತೆ ಒಂದಾಗ್ಯಾನ, ಪ್ರತಿಬಿಂಬ ಜೊತೆ ಒಂದಾಗ್ಯಾನ. ಈ ಕರ್ತ ಭೋಕ್ತಾ ಅಹಂಕಾರ ಇವನು ಇವನ ಸಹಕಾರ ತಗೋತಾನೆ. ಈ ಮನಸ್ಸಿನ ಸಹಕಾರ ತಗೋತಾನೆ. ಮನಸ್ಸಿನ ಸಹಕಾರ ತಗೊಂಡು ಏನಾಗ್ತಾನೆ? ಡಿಸೈರ್ ಸಾತ್ವಿಕ ರಜಸಿಕ ತಮಸಿಕ ಎಲ್ಲ ಎಲ್ಲವ ಇವರು ಇಲ್ಲಿವೆ. ಸತ್ವ ರಜಸ್ಸು ತಮಸ್ಸು ಎಲ್ಲ ಇಲ್ಲಿವೆ. ಆಶೆ ಇಚ್ಛೆಗಳು ಕಾಮಗಳು ವಾಸನೆಗಳು ಎಲ್ಲ ಇಲ್ಲಿವೆ. ಇವುಗಳ ಸಹಾಯ ತಗೋತಾನೆ. ಕಮಾಂಡ್ ಹೆಲ್ಪ್ ಮೀ, ಯು ಕಮಾಂಡ್ ಹೆಲ್ಪ್ ಮೀ, ಡೋಂಟ್ ವರಿ, ವಿ ಆರ್ ಹಿಯರ್. ಓಡಾಡೋದು ಇದೆ ಪ್ರಾರಂಭ ಬಂದಿರ್ತಾವ ನೋಡಿ, ಪ್ರಾರಂಭ ತುಂಬಂದಿರ್ತಾವಲ್ಲ, ಕ್ಲೋಸ್ ಫ್ರೆಂಡ್ಸೇ ಮತ್ತವರು ಪ್ರಾರಂಭ ತುಂಬಂದಿರ್ತಾವೆ. ಹೀಗಾಗಿ ಓಡಾಡಿ ಬರ್ತಾವು ಕರ್ಕೊಳ್ಳಿ. ಎಲ್ಲ ಬಂದ ತಕ್ಷಣನೇ ಅಲ್ಲ ಬೀಜ ರೆಡಿ ಆಗ್ತದೆ. ಇದು ಯಾವುದು ತಾಯಿ ಗರ್ಭದಲ್ಲಿ ಇಲ್ಲ. ಇವು ನಾ ಅದಕ್ಕೆ ನಿಮಗೆ ಹೇಳದೆ, ಇದೇನದ, ಇದು ಆಕಾಶದಂತಿರುವ ಒಂದು ಉಪಕರಣ. ಆಕಾಶದಂತಿರುವ ಈ ಉಪಕರಣ ತಾಯಿ ಗರ್ಭದಲ್ಲಿ ಇರೋದಿಲ್ಲ. ಇದು ಇಂತಲ್ಲಿ ಇರುವುದಿಲ್ಲ ಅಂತ ಇಲ್ಲೇ ಇಲ್ಲ ಇದು. ಹೀಗಾಗಿ ಇದಷ್ಟು ಆ ಅಂತಃಕರಣದಲ್ಲಿದೆ. ಅದು ಯಾವಾಗ ಇದರ ಸಹಾಯ ಅದಕ್ಕೆ ಸಿಗುತ್ತದೆ, ಸಪೋರ್ಟ್ ಸಿಗ್ತದೆ, ಅದಕ್ಕೆ ಸಿಕ್ಕಾಗ ಬೀಜ ರೆಡಿಯ ಅಂತಾಯ್ತು. ಆ ಬೀಜ ಮುಂದಿನ ಪ್ರಯಾಣ ಹೇಳ್ರಿ. ಈಗ ಆ ಬೀಜ ಪರ್ಜನ್ಯಾದ ಅನ್ನ ಸಂಭವ. ಆ ಬೀಜ ಎಲ್ಲೋಗ್ತದೆ? ಯಜ್ಞ ಭವತಿ ಪರ್ಜನ್ಯ. ಎಲ್ಲಿ ತ್ಯಾಗ ಇದೆ ಅಲ್ಲಿ ಉತ್ತಮ ಬೀಜಗಳು ಹೋಗ್ತವೆ. ಎಲ್ಲಿ ಆಸುರಿ ಸ್ವಭಾವಗಳಿವೆ ಅಲ್ಲಿ ರಾಜಸಿಕ ಬೀಜಗಳು ಹೋಗ್ತವೆ. ಅಲ್ಲಿ ಹೋಗ್ತಾವ ಅಂದ್ರೆ ಎಲ್ಲಿ ಹೋಗ್ತವೆ? ಅವು ಮಳೆ ಗರಿಯುವಾಗ ಆ ಪ್ರದೇಶದಲ್ಲಿ ಆ ಜೀವಗಳು ಅಲ್ಲಿ ವನಸ್ಪತಿಗಳಲ್ಲಿ ಪ್ರವೇಶ ಆಗ್ತವೆ. ಅಲ್ಲಿಗೆ ಲೆಕ್ಕ ಮುಗಿಯುವುದಿಲ್ಲ ಗೊತ್ತದಲ್ಲ ನಿಮಗೆ, ಅಲ್ಲಿಗೆ ಲೆಕ್ಕ ಮುಗಿಯುವುದಿಲ್ಲ. ಮುಂದಿನ ಲೆಕ್ಕ ಏನು? ಅದು ಅಂತಹ ಮನೆಯಲ್ಲೇ ಪ್ರವೇಶ ಆಗ್ತದೆ. ಆ ಅನ್ನ, ಆ ಅಕ್ಕಿ, ಆ ಬೇಳೆ, ಆ ಗೋಧಿ, ಆ ಸೌತೆಕಾಯಿ, ಆದ್ರೆ ಅಂತ ಮನೆಯಲ್ಲ ಹೋಗ್ತಾವು. ಅಂತ ಮನೆಯಲ್ಲ ಹೋದ ಮೇಲೆ ಅಲ್ಲಿ ಮತ್ತೆ ಐದಾರು ಜನ ಇರ್ತಾರೆ. ಆ ಪರ್ಟಿಕ್ಯುಲರ್ ವ್ಯಕ್ತಿಗೆ ಹೋಗ್ತಾರೆ. ಏನ್ ಪ್ರಾಪ್ತಿ ಆಯ್ತು ಅವನಿಗೀಗ? ಶರೀರ ಪ್ರಾಪ್ತಿ ಆಯ್ತು, ಎಲ್ಲಿ ನೆನಪದು ಇಲ್ಲೋ. ದೇಹ ಚೇತನ ತಾಮಗ, ಆ ಅಹಂಕಾರ ಛಾಯಾ ಇವು ಎರಡರ ಬೆರೆಯುವಿಕೆಯಿಂದಾಗಿ ಮನಸ್ಸಿನಿಂದ ಸಹಕಾರನ ಪಡೆದುಕೊಂಡ ನಂತರ ಏನು ಸಿದ್ಧವಾಗ್ತದೆ? ದೇಹ ಈ ಶರೀರ ಚೇತನವಾಗಿ, ಅದು ಬೀಜ ರೂಪದಲ್ಲಿ ಚೇತನವಾಗ್ತದೋ ಗರ್ಭದ ರೂಪದಲ್ಲಿ ಚೇತನವಾಗ್ತದೋ ಜನ್ಮಿಸುವ ರೂಪ ಮೂಲಕವಾಗಿ ಚೇತನವಾಗ್ತದೋ ಜನ್ಮಸ್ತಾ ಇದ್ದಂತೆ ಸತ್ತೋಗ್ತದೋ ಒಳಗೆ ಬೀಜ 3 ತಿಂಗಳಿಗೆ ಸತ್ತೋಗ್ತದೋ ಅಂತೂ ಯಾವತ್ತೆ ಗರ್ಭಧಾರಣೆ ಆಗ್ತದೆ ಆ ಕ್ಷಣವೇ ಅದು ಚೇತನತ ಆಗ್ತದೆ. ಇದು ಶರೀರ ಚೇತನವಾಗ್ತದೆ, ಅದೇ ಫಿಸಿಕಲ್ ಬಾಡಿ. ಅದು ಜನ್ಮಸ್ತದೆ, ಅದು ಜನ್ಮಿಸಿದಾಗ ಇವನು ಯಾರ್ದೋ ಜನ್ಮ ಅಂತ ಹುಟ್ಟುದಿಲ್ಲ, ಅವನಿಗೆ ಮಾತಿಲ್ಲ, ಅವನಿಗೆ ವೆಕ್ಯಾಬುಲರಿ ಇಲ್ಲ, ಶಬ್ದಗಳು ಇಲ್ಲ. ಆದ್ರೆ ಡೆಫಿನೆಟ್ಲಿ ನಾ ಹುಟ್ಟಿದೆ, ನಾ ಹುಟ್ಟಿದೆ. ಹೆಂಗ್ರಿ ಗೊತ್ತು? ಹುಟ್ಟಿದ ತಕ್ಷಣ ಅರತಾನಲ್ಲೋ, ಅದೇ ನಾ ಹುಟ್ಟಿದೆ ಅನ್ನೋದು. ಯಾಕಂದ್ರೆ ನಾ ಹುಟ್ಟಿದ್ದಪ್ಪ ವೈ ಅಂತ ಅಳಲಿಲ್ಲ ಅಂದ್ರೆ ಅಳಸ್ತಾರ. ನಾವೆಲ್ಲ ಅತ್ತೇವಿ, ನೀನ್ ಯಾಕೆ ಇರ್ರಿ? ಆ ವಿಷಯ ಆಮೇಲೆ ನೋಡೋಣ. ಏನಾಯ್ತೀಗ? ದೇಹ ಚೇತನ ತಾಮಗ, ಅದು ಏನಾಗ್ಬಿಡ್ತು? ಚೈತನ್ಯವನ್ನು ಹೊಂದ್ಬಿಡ್ತು. ಛಾಯಾ ಅಹಂಕಾರಯೋಹೋ ಐಕ್ಯಂ ತಪ್ತ ಅಯಃಪಿಂಡವನ್ಮತಂ ತದ್ ಅಹಂಕಾರ ತಾದಾತ್ಮ್ಯಾತ್. ಈ ಪ್ರಕಾರವಾಗಿ ಅಹಂಕಾರದ ತಾದಾತ್ಮ್ಯ ಆಗಿದ್ದರಿಂದಾಗಿ ಮನಸ್ಸು ಬುದ್ಧಿಗಳ ಸಹಾಯವನ್ನು ತೆಗೆದುಕೊಂಡು ಸತ್ವರಜ ತಮೋ ಗುಣಗಳ ಸಹಾಯವನ್ನು ಪಡೆದುಕೊಂಡು ಆ ಮೂಲಕವಾಗಿ ಇಂತಹದೇ ಬೀಜ ಇಂಥದೇ ಗರ್ಭದಲ್ಲಿ ಧಾರಣವಾಗಿ ಇದೇ ರೀತಿಯಲ್ಲಿ ಅವನು ಹುಟ್ಟಬೇಕು ಅಂತೇಳಿ ದೇಹ ಚೇತನ ತಾಮಗ. ಇವನಿಗೆ ಪರಿಪೂರ್ಣವಾದಂತಹ ಒಂದು ಉಪಕರಣ ಪ್ರಾಪ್ತಿ ಆಗಿದೆ, ಸಾರ್ಥಕ ಉಪಕರಣ. ಯಾವ ಕ್ಷಣ ನಾವು ಜನ್ಮಿಸ್ತೀವಿ ಆ ಕ್ಷಣದಲ್ಲಿಯೇ ನಮಗೆ ಪ್ರಾಪ್ತವಾದಂತಹ ಈ ಶರೀರ ಸಾರ್ಥಕವಾದ ಶರೀರವೇ. ಅದನ್ನ ನಿರರ್ಥಕವೋ ಸಮಿ ಅರ್ಥಕವೋ ಅಥವಾ ಸಾರ್ಥಕವೋ ಅದು ನಂತರ ನಮ್ಮ ಪುರುಷಾರ್ಥದ ಸ್ವಾತಂತ್ರ್ಯತೆಯಲ್ಲಿದೆ. ಆದರೆ ಜನ್ಮಿಸ್ತಾ ಇದ್ದಂತೆ ಪ್ರತಿಯೊಬ್ಬರಿಗೂ ಕೂಡ ಎಂತಹ ಶರೀರ ಸಿಗ್ತದೆ? ಸಾರ್ಥಕವಾದ ಶರೀರ ಸಿಗ್ತದೆ ಅವರವರ ಕರ್ಮಗಳಿಗೆ ಅನುಸರಿಸಿಕೊಂಡು. ಅದನ್ನು ಅವರು ಹೇಳಿದ ನಂತರ 8ನೇ ಶ್ಲೋಕಕ್ಕೆ ಹೋಗೋಣಂತೆ. ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯಾ ದೇಹ ಸಾಕ್ಷಿಭಿಃ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಚ ತ್ರಿವಿಧಂ ಸ್ಮೃತಂ. ಅಹಂಕಾರ ತಾದಾತ್ಮ್ಯಾತ್ ಸಾರಿ ಅಹಂಕಾರ ತಾದಾತ್ಮ್ಯಂ ಸ್ಯಾದೇನಲ್ಲಿ ಅಹಂಕಾರಸ್ಯ ತಾದಾತ್ಮ್ಯಂ ಚಿಚ್ಛಾಯಾ ದೇಹ ಸಾಕ್ಷಿಭಿಃ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂ ಚ ತ್ರಿವಿಧಂ ಸ್ಮೃತಂ. ತ್ರಿವಿಧಂ ಸ್ಮೃತಂ ಇಲ್ಲ, ಕ್ರಮಾತ ಕರೆಕ್ಟ್, ಕ್ರಮಾತ ಕರೆಕ್ಟ್, ಇಲ್ಲಿ ಸ್ಮೃತಂ ಬಂತು. ಒಳ್ಳೆಯ ಶುಭ್ರದಾಗ ಏನಂತಿದೆ? ಒಳ್ಳೆಯ ಶುಭ್ರದಲ್ಲಿ ಏನಂತಿದೆ? ಕ್ರಮಾತ. ಅಲ್ಲಿ ಏನಂತಿದ್ರಿ? ಹಿಂದಿ ಬುಕ್ ಕೊಟ್ಟಿದ್ನಲ್ಲ, ಹಿಂದಿ ಬುಕ್ ಕೊಟ್ಟಿದ್ದೆ ಎಲ್ಲದೆ ಕ್ರಮಾತ್ ಅದ್ರ ಕ್ರಮಾತ ಕರೆಕ್ಟ್. ತ್ರಿವಿಧಂ ಕ್ರಮಾತ್ ಅಲ್ಲ, ಅದು ಮತ್ತೊಂದು ಮತ್ತೊಂದು ಅಧ್ಯಯನ ಅದು. ಸೊ ಅದನ್ನು ತಗೊಂಡ್ರೆ ಮುಂದೆ ಈ ಮೂರು ಶ್ಲೋಕ ಹೇಳಬೇಕಾಗ್ತದೆ. ಸಂಬಂಧಿನೋ ಸತೋರ್ ನಾಲ್ಕು ಮೂರು ನಾಲ್ಕು ಶ್ಲೋಕ ಹೇಳಬೇಕಾಗ್ತದೆ. ಅದರ ಮುಂದಿನ ಸಬ್ಜೆಕ್ಟೇ ಪ್ರಾತಿಭಾಸಿಕ. ಇಟ್ಸ್ ಅ ವೆರಿ ಕಾಂಪ್ಯಾಕ್ಟ್ ಕಾಂಪ್ಲಿಕೇಟೆಡ್ ಟೆಕ್ಸ್ಟ್. ತುಂಬಾ ಸಬ್ಜೆಕ್ಟ್ಸ್ ಇವೆ, ಕಾಂಪ್ಲಿಕೇಶನ್ಸ್ ಇವೆ.